ತೇಜಸ್ಸಿನಿಂದ ಅಖಿಲ ಸೃಷ್ಟಿಯಾಯಿತು. ಅದಕ್ಕೆ ಅನುಭವ ಸಿದ್ಧವಾದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಉಪನಿಷತ್ತು. ತಸ್ಮಾತ್ ಯತ್ರ ಕ್ವಚ ವರ್ಷದ ಯತ್ರ ಕ್ವಚ ಶೋಚತಿ ಸೇದಮೇವ ಪುರುಷ. ಅದರಿಂದಲೇ ನಮಗೆ ಯತ್ರ ಕ್ವಚ ಶೋಚತಿ, ಬಿಸಿಲಿಗೆ ಸೆಖೆಗೆ ಮೈ ಉಷ್ಣ ಜಾಸ್ತಿ, ಮೈಯಲ್ಲಿ ಉಷ್ಣ ಜಾಸ್ತಿ ಆದ್ರೆ ಸೆಖೆ ಶೋಚನ ಅಂದ್ರೆ ಶುಚದೀಪ್ತ ಅಂತ ಉರಿ ಉರಿ ಮೈಯಲ್ಲಿ ಉರಿ ಎದ್ದಾಗ ಅದ್ರ ಸೆಖೆಯಾದಾಗ ಯತ್ರ ಕ್ವಚ ಶೋಚತಿ ಆ ತೇಜಸ್ಸಿನ ಅಂಶ ಜಾಸ್ತಿಯಾಗಿ ಸೂರ್ಯನ ಶಾಖ ತಡ್ಕೊಳ್ಳದೆ ಮೈಯಲ್ಲಿ ಕಾವು ಎದ್ದ ಉರಿ ಎದ್ದಾಗ ಏನಾಗುತ್ತಿದ್ರೆ ಸೂರ್ಯದ ದೇವ ಪುರುಷ ಬೆಂಕಿಯಿಂದ ನೀರು ಕೊಟ್ಟಿದ್ರು. ಅದರಿಂದ ಸೆಖೆ ಜಾಸ್ತಿ ಆದ ದೇವರು ಕೊಟ್ಟಿದ್ರು. ಆ ಒಳಗಿನ ಟೆಂಪರೇಚರ್ ಹೆಚ್ಚಾದಾಗ ಬೆಂಕಿ ಅಂಶ ಜಾಸ್ತಿ ಆದಾಗ ಸ್ವೇದ ದೇವ ಪುರುಷ ಸ್ವೇದ ಅಂದ್ರೆ ಸ್ವೆಟ್ ಸ್ವೇದದಿಂದ ಸ್ವೆಟ್ ಉತ್ತಿದ್ದ ವಾಚಾರಂಭದ ವಿಕಾರ ಸ್ವೇದ ಸ್ವೆಟ್ ಆಯ್ತು ಇದ್ದ ಕಾರಣ ಅಕ್ಷರ ಹೋಗ್ಬಿಟ್ರೆ ಸ್ವೆಟ್ ಆಗ. ಇದು ಎಲ್ಲ ಶಬ್ದಗಳು ಹೇಗೆ ಸಂಸ್ಕೃತದಿಂದ ಬೇರೆ ಭಾಷೆಗೆ ಗೊತ್ತಿತ್ತು ಗೊತ್ತಿರೋದೆಯೋ ಕತ್ತೋ ಕದೇರಿಯೋ ಹೋಗಿ ಸೇರ್ಕೊಂಡ್ಬಿಟ್ಟು ಸ್ವೇದವೇ ಸ್ವೆಟ್ ಆಯ್ತು ಸ್ವೇದ. ನೋಡಿ ನಮ್ ಬೆವರು ಅನ್ನೋದಕ್ಕೆ ಸಂಸ್ಕೃತ ಮೂಲ ಶಬ್ದ ಎಲ್ಲ ಸ್ವೆಟ್ ಇದೆ. ಇಂಗ್ಲಿಷ್ ಸಂಸ್ಕೃತ ಬಹಳ ಆದ್ರೆ ಅದರಿಂದ ಸ್ವೇದ ದೇವ ಪುರುಷ ಅದರಿಂದ ಸೆಖೆ ಜಾಸ್ತಿ ಆಗ ಬೆವರು ಬರುತ್ತಲ್ಲಪ್ಪ ಅಂತಾನೆ ಮಗನಿಗೆ. ಸ್ವೇದ ದೇವ ಬೆವರುತ್ತಾನಲ್ವಾ, ಈ ಮಾತೃತೆ ಕನ್ನಡದಾಗಿರುತ್ತೆ ಬೆವರುತ್ತಾನಲ್ವಾ ಸ್ವೇದ ದೇವ ಅಲ್ಲಿ ಅಲ್ವಾ ಅಂತ ಭಯ ಮಾತಂತೆ. ಸ್ವೇದ ದೇವ ಪುರುಷ ಬೆವರುತ್ತಾನಲ್ವಾ ಯಾವಾಗ ಶೋಚತಿ ಸೆಖೆ ಜಾಸ್ತಿ ಆದಾಗ ತುಂಬಾ ಉರಿ ಆದಾಗ ಬೆವರುತ್ತಾನಲ್ವಾ, ಯಾಕೆಂದ್ರೆ ಬೆಂಕಿ ನೀರು ಅದರಿಂದ ಉರಿ ಜಾಸ್ತಿ ಆದಾಗ ನೀರು ಬರುತ್ತೆ ಮೈತ ಹೊರಗೆ ನೀರಿನ ಸೃಷ್ಟಿ ತೇಜಸ್ಸಿನಿಂದ ಅಪ್ಪಿನ ಸೃಷ್ಟಿ ಆಗುತ್ತು. ಸರಿ ತಾಹ ಆಪಹಾಯಿಸಂತ ಅಪಭಿವಾದಿ ಆಗಿರ್ತಕ್ಕಂತಹ ಪ್ರಾಣದೇವರು ಬಯಸಿದ್ರು ಬಹ್ವಯಸ್ಯಾಮ ಪ್ರಜಾಯೇ ವೈದಿ. ನಾವು ಪ್ರಜಾ ಸೃಷ್ಟಿ ಮಾಡಬಹುದು, ವಿಸ್ತಾರ ಸೃಷ್ಟಿ ವಿಸ್ತಾರ ಮಾಡಬೇಕು ಅಂತ ಪ್ರಾಣದೇವರು ಬಯಸಿದ್ರಂತೆ. ಇನ್ನೊಂದು ವಿಷಯ ಗಮನಿಸಬೇಕಾದ ಆಪಹ ಅನ್ನೋದು ಪೃಥ್ವಿ ಸ್ತ್ರೀಲಿಂಗ, ಭೂಮಿಯ ಹೆಸರು ಸ್ತ್ರೀಲಿಂಗ, ಯಾಕೆಂದ್ರೆ ಭೂಮಿ ಅಭಿಮಾನ ದೇವತೆ ಸ್ತ್ರೀ ಪೃಥ್ವಿ ನಾಮಕರೆ. ಇಲ್ಲಿ ಆಪಹ ಸ್ತ್ರೀಲಿಂಗ ಪುನಃ ನೀರಿನ ಹೆಸರು ಹೇಳಿ ಸ್ತ್ರೀಲಿಂಗ. ನೀರು ಬರು ಬಹುವಚನ ಆಯ್ತಲ್ಲ ಅದನ್ನು ನೀಳು ಅದಕ್ಕೊಂದು ಸ್ತ್ರೀಲಿಂಗ. ಅದು ಈ ನೀಳು ಸ್ತ್ರೀಲಿಂಗ ಆಯ್ತು ಅಂತ ಅದು ನಮ್ಮ ದ್ರಾವಿಡ ಭಾಷೆಯಲ್ಲಿ ಕನ್ನಡದಲ್ಲೋ ಅಥವಾ ತೆಲುಗಿನಲ್ಲೋ ತಮಿಳಲ್ಲೋ ಮಂಜಡ ನಮಗೂ ಸರಿಂಗ ಸ್ತ್ರೀಲಿಂಗ. ಪ್ರಾಣದೇವರು ತಿದ್ದುಕೊಟ್ಟಾಗ ಬಹುವಚನ ಕೊಡ್ತು ಸ್ತ್ರೀಲಿಂಗ ಆಗ್ಬಿಟ್ಟು ನದಿ ಜನ ಅಭಿವಾದ ದೇವತೆ ಹೇಳಿದ್ರೆ ಸ್ತ್ರೀಯರ ಮಾತ್ರ ಆಗೋ ದೇವತೆ. ಹೇಗೆ ಮಂಡಿನ ಅಭಿವಾದ ದೇವತೆ ಪೃಥ್ವಿ ಸ್ತ್ರೀಯು, ಹಾಗೆ ನೀರಿನ ಅವಾಂತ ದೇವತೆ ಹೇಳಿದ ಗಂಗಾಭ್ಯ ಸರಿತ ಎಲ್ಲವೂ ಅನ್ನದ ಸೃಷ್ಟಿ ಪೃಥ್ವಿ ಸೃಷ್ಟಿ ಅದರ ಅಭಿವಾದ ದೇವತೆ ಕಾರ ಅಲ್ಲಿ ಸ್ತ್ರೀಲಿಂಗ ಇದೆ ಕಾರಣ ಪೃಥ್ವಿಯನ್ನು ಅಭಿವಾದ ದೇವತೆ ಇಟ್ಕೊಂಡು ಬಂದಿದೆ. ಮತ್ತೆ ಇನ್ನೊಂದು ಕಾರಣ ಇದೆ, ಇದು ಎಲ್ಲಕ್ಕಿಂತ ಮುಖ್ಯವಾದ ಒಂದು ಕಾರಣ ಇದೆ. ಪೃಥ್ವಿಯಲ್ಲಿ ಭಗವಂತ ಸ್ತ್ರೀ ರೂಪದಿಂದ ಬಂದಿದ್ದ ಅದರಿಂದ ಆ ಶಬ್ದ ಸ್ತ್ರೀ ಪೃಥ್ವಿ. ಅದೇ ಅಗ್ನಿಯಲ್ಲಿ ಸ್ತ್ರೀ ರೂಪದಿಂದ ತುಂಬಿಲ್ಲ, ಪುರುಷ ರೂಪದಿಂದ ತುಂಬಿದ ಅದಕ್ಕೆ ಅಗ್ನಿಯಿಂದ ತುಂಬಿಲ್ಲ. ಆಪಹ ನೀರಿನಲ್ಲಿ ಸಮಸ್ತ ಜಲಾಭಿಮಾನ ದೇವತೆಗಳ ಒಳಗೆ ಅಂದಿಯಾದಿಯಾಗಿ ಸ್ತ್ರೀ ರೂಪದಿಂದ ತುಂಬಿದ್ದ ಅದಕ್ಕೆ ಸ್ತ್ರೀ ಬಹುರೂಪ. ಹೀಗೆ ಮೂಲತಃ ಭಗವಂತನ ಅಂತರ್ಯಾಮಿತ್ವದ ವ್ಯಾಕರಣ ಪಂಡಿತರಿಗೆ ಎಂದು ತಿಳಿಸಿದ್ದವರಿಗೆ ವ್ಯಾಕರಣ ನಿಷ್ಪತ್ತಿ ಮಾತ್ರ ಭಗವಂತ ರೂಪ ಅಂತರ್ಯಾಮಿ ಗೊತ್ತೇ ಇಲ್ಲ ಅಂತ. ಹಾಗಾಗಿ ಅವರು ಏನಂತಾರೆ, ನಿಮ್ಮ ವಿಶೇಷವು ನಿಮ್ಮ ಶಬ್ದ ಸ್ವಭಾವ ನಿಮಗೆ ಕಂಟೆ ಇಲ್ಲ ಅಂತ ಶ್ರೀಲಿಂಗ ಪುಲಿಂಗ ಶಬ್ದಕ್ಕೆ ಎಷ್ಟಿಗೆ ಕಾರಣ ಅದು ಶಬ್ದದಿಂದ ಕೂಲಿಂಗ ಶಬ್ದ ಪುಲಿಂಗ ಅಂತೆ ಯಾವ ಪುಲಿಂಗ ಕೇಳುವಾಗ ಪುಲಿಂಗ ಶಬ್ದ ಶ್ರೀಲಿಂಗ ಶಬ್ದ ಅಪತ್ಯಂ ಅಪತ್ಯಂ ಅಪತ್ಯಂ ಮಗವಂತರ್ಮ ಸರಿ ಮಗನ ಮನುಷ್ಯ ಶಬ್ದರ ವಂಶ ದಾರಾಹಿಂಗ ಹೀಗೆ ಅಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಶಬ್ದದಿಂದ ಶಬ್ದ ಸಾಧ್ಯತೆಯಿಂದ ಅಲ್ಲ ಅಂತ. ಆದ್ರೆ ವೇದಾಂತಕ್ಕೆ ಓದಿದ್ರೆ ಅಂತ್ಯಪೂರ್ಣ ಇದೆ ಅಂತ ಬಹು ಪರವಾಗಿಲ್ಲ. ಸರಿ ಅವರು ಬಹುಶಃ ಶ್ರೀಸ್ಯಾಮ ಪ್ರಜಾ ಏನೀತಿ ಅಪ್ಪಿನ ದೇವತೆ ಆಗಿರ್ತಕ್ಕಂಥ ಪ್ರಾಣ ಮಾನವ ಸಿದ್ಧಾರವಾಗಿರುವಂತಹ ಸಾಧ್ಯತೆ ಅಪೇಕ್ಷಪಟ್ಟ ಅಪೇಕ್ಷಪಟ್ಟ ಏನಾಯಿತು ನೀರು ಬಣ್ಣವನ್ನು ಸೃಷ್ಟಿ ಮಾಡಿದ ಅಲ್ಲಿ ಯಾಕೊತ್ತಾಗುತ್ತೆ ಅಂದ್ರೆ ತಸ್ಮಾತ್ ಎತ್ತರ ವರ್ಷತಿ ತದೇವ ಮುಖ್ಯ ಅನ್ನ ಭವತಿ ತಸ್ಮಾತ್ ಅದೇವ ಅನ್ನ ಅಧ್ಯಕ್ಷಿ ತಸ್ಮಾತ್ ಎತ್ತರ ವರ್ಷತಿ ನೀರಿನಿಂದ ಮಣ್ಣಿನಲ್ಲಿ ಹುಟ್ಟುವುದು ಅನ್ನೋದು ಮತ್ತೆ ಹೇಳ್ತೀನಿ ಮಳೆ ಬಾಕಿ ಇದ್ರೆ ಸಿಕ್ಕಿ ಆಯ್ತು ಮಳೆ ಬಂದ್ರೆ ನೀರಿನ ಮಣ್ಣಿನಲ್ಲಿ ನಾನಾಗಿ ಹೊರಗೆ ಸೃಷ್ಟಿ ಆಯ್ತು ಭತ್ತ ಎಲ್ಲ ಮಳೆಯಿಂದ ಮಣ್ಣಿನ ಪ್ರಸಿದ್ಧ ಮಣ್ಣಿನ ಎಲ್ಲ ವಿಚಾರಗಳು ನೀರು ನೀರಾಗಬೇಕು ನಿಮಗೆ ನೀರು ಹಾಕಿದ್ದು ಮಣ್ಣಿನಲ್ಲಿ ತಿರುಗಿಸಿ ಅದರಿಂದ ತಸ್ಮಾತ್ ಎತ್ತರ ಕೊಟ್ಟ ವರ್ಷದಿ ಎಲ್ಲಿ ವರ್ಷಣ ಮಳೆ ಬಂತೋ ಅಲ್ಲಿ ತದೇವ ಇಷ್ಟ ಮಂದಿ ಅದೇ ಪುಟ್ಟ ಅದರಿಂದ ನೀರಿನಿಂದ ಬಿಟ್ಟು ಿಟ್ರೆ ತಸ್ಮಾತ್ ಅತ್ಯವ ಅನ್ನಾದ್ಯ ವಿಚಾರಿಸಿ ಅನ್ನಾದ್ಯ ಅನ್ನ ಎನ್ನುವ ಆದ್ಯ ಖಾದ್ಯ ಆದ್ಯ ಅಂದ್ರೆ ಖಾದ್ಯದ ಬರ್ತದೆ ಅನ್ನ ಎನ್ನುವ ಪುಟ್ಟು ಅನ್ನಾದ್ಯ ಅಂದ್ರೆ ಅನ್ನ ಅದ್ಭುತ ಅನ್ನಾದ್ಯ ಅಂದ್ರೆ ಅನ್ನ ಎನ್ನುವ ಪುಟ್ಟು ಆಹಾರ ನಾವು ಉಣ್ಣುವ ಆಹಾರ ಅನ್ನಾದ್ಯ ಆಹಾರ ಅನ್ನಾದ್ಯಂ ಜಾಯಿತಿ ಅನ್ನಾದ್ಯ ಅನ್ನಾದ್ಯ ಅಂತಂದ್ರೆ ಅನ್ನ ಎನ್ನುವ ಆಹಾರ ಅನ್ನ ಎಂಬ ಹೆಸರಿನ ಆಹಾರ ಖಾದ್ಯ ಮತ್ತು ಎಲ್ಲವೂ ಖಾದ್ಯ ಅಲ್ಲ ನೀರು ಬಿದ್ದಾಗ ನೀರು ಹುಟ್ಟಿದ್ರೆ ಅದು ಖಾದ್ಯ ಇದು ಅದಕ್ಕೆ ಅನ್ನದಲ್ಲಿ ಆದ್ಯವಾದ ಅನ್ನ ಅಂತಂದ್ರೆ ನಾವು ತಿನ್ನುವ ಅದು ಅನ್ನಾದ್ಯ ನಾವು ತಿನ್ನದ ಮಣ್ಣು ಅದು ಕೃಷ್ಣ ತಿಂದದ್ದು ಮತ್ತೊಬ್ಬರು ಗಡ್ಕರಿಯರು ತಿನ್ನುವಂತಹ ಮಣ್ಣು ಅದನ್ನ ನಾವು ತಿನ್ನೋಣ ನಾವು ತಿನ್ನೋ ಮಣ್ಣು ಅಂದ್ರೆ ಮಳೆ ಬಿದ್ದಾಗ ಚಿಗುರುತ್ತಲ್ಲ ಅದು ಮಾತ್ರ ಯಾವುದೋ ಚಿಗುರುತ್ತೆ ಗಿಡ ಬಳ್ಳಿ ಸೊಪ್ಪು ಸೊದೆ ವೆಜಿಟೇಬಲ್ಸ್ ಅದೆಲ್ಲ ನಾವು ತಿಂತೀವಿ ಅದು ಅನ್ನಾದ್ಯ ಆದ್ಯವಾದ ಅನ್ನ ಆದ್ಯ ಅಂದ್ರೆ ಖಾದ್ಯ ಮನುಷ್ಯ ಆಹಾರವಾಗಿ ಬಳಸುವ ಅನ್ನ ಮಣ್ಣಿನ ಇಷ್ಟ ಆಯ್ತೀಗ ಇಷ್ಟ ಆಗಿ ಈ ಪ್ರಪಂಚ ಸೃಷ್ಟಿಯಾಗಬೇಕೀಗ ಮುಂದೆ ಈ ಮೂವರಿಂದ ಈ ಮೂವರೇ ಇಡೀ ಪ್ರಪಂಚದ ಮನುಕುಲದ ಸೃಷ್ಟಿಗೆ ಮೂಲ ಬೀಜ ಅಂತ ಲಕ್ಷ್ಮಿ ಅವಳು ಪ್ರಧಾನ ತಾಯಿ ಪ್ರಕೃತಿ ಅವಳು ಬಿಟ್ರೆ ಬ್ರಹ್ಮವಾಯುಷ ಬ್ರಹ್ಮವಾಯುಷ ಇವರೇ ಮೂರು ಜನ ಪ್ರಪಂಚದ ಸೃಷ್ಟಿಗೆ ಮೂಲ ಶಕ್ತಿಗಳು ದೇಶಾಂ ಕಲ್ವೇಷಾಂ ಭೂತಾನಾಂ ತ್ರಿಜೀವ ಬೀಜಾನಿ ದೇಶಾಂ ಕಲ್ವೇಷಾಂ ಭೂತಾನಾಂ ನಾವು ಈಗ ನೋಡ್ತಕ್ಕಂಥ ಜೀವಜಾತಗಳಿಗೆ ಭೂತ ಅಂದ್ರೆ ಜೀವಜಾತಗಳು ಈ ಜೀವಜಾತಗಳಿಗೆ ತ್ರಿಂಡೀವ ಬೀಜ ಈ ಮೂರೇ ಬೀಜ ಅವಿವ್ಯಂಜಕ ಶಕ್ತಿಗಳು ಮೂಲ ಪುರುಷರು ಚತುರ್ಮುಖ ವಾಯು ಪ್ರಾಣದೇವರು ಶಿವ ಈ ಮೂರು ಮಂದಿಯೇ ತ್ರಿಂಡೀವ ಬೀಜಾನಿ ಆ ಬೀಜದಿಂದ ಇದು ಇಡೀ ಬ್ರಹ್ಮಾಂಡದ ಜೀವಜಾತ ಎಲ್ಲ ಸೃಷ್ಟಿಯಾಗಿ ದೇಶಾಂ ಕಲ್ವೇಷ ಭೂತಾನ ಆ ಈ ಭೂತಗಳಿಗೆಲ್ಲ ಜೀವಜಾತಗಳಿಗೆಲ್ಲ ಆ ಮೂರೇ ಮೂಲ ಪುರುಷ ಈ ಜೀವಜಾತಗಳು ಎಲ್ಲ ಎಷ್ಟು ಜೀವಜಾತಗಳು ಇವು ಮೂರೆ ಮೂರು ಬಗೆಯ ಜೀವಜಾತಕ್ಕೆ ಈ ಮೂರು ಮಂದಿ ಮೂಲ ಪುರುಷರು ಮೂರಕ್ಕೆ ಮೂರಲ್ಲ ಮೂರಕ್ಕೂ ಮೂರು ಒಂದೊಂದಕ್ಕೆ ಒಬ್ಬೊಬ್ಬರಲ್ಲ ಏನು ಮೂರು ಅಂದ್ರೆ ಹೇಳ್ತಾರೆ ಯಾವುದಂದ್ರೆ ಅದು ಮೂರು ಯಾವುದು ಆ ಮುದ್ದೆ, ಕೆಲವರು ಒಳ್ಳೆ ಆಹಾರ, ಪಾಪ ಮೊಟ್ಟೆ ಇಟ್ಟು ತಗೊಂಡು ತಿಂದ್ಬಿಡ್ತಾರೆ. ಏನ್ ತಿನ್ನದೇ ಇರ್ತದಿಲ್ಲ ಮನುಷ್ಯ, ಯಾವ್ಯಾವುದೋ ಪ್ರಾಣಿ ಆಗುತ್ತೆ ಇದು ಹಿಂದೆ ತಿಂದಿಗೆ ಹೋಗಿ ಸರಿ ಹಾಗೆ ಇಟ್ಟರೆ ಅದನ್ನು ಬಂದು ಮೊಟ್ಟೆಯಿಂದ ನೇರ ಹುಟ್ಟದೆ ಮೊಟ್ಟೆಯ ಮೂಲಕ ಹುಟ್ಟು ಹರಿಯುವವು ಹಾರು ಸುಮಾರಾಗಿ ಎರಡು ತರ ಆಯ್ತು, ಹರಿಯೋದು ಹಾರೋದು ಇದು ಆಟಜ. ಪಕ್ಷಿಗಳೆಲ್ಲ ಆಕಾಶದಲ್ಲಿ ಹಾರುವ ಪಕ್ಷಿಗಳೆಲ್ಲ ಮೊಟ್ಟೆ ಹರಿಯುವಂತ ಸರೀಸೃಪಗಳೆಲ್ಲ ಮೊಟ್ಟೆ ಅಂದ್ರೆ ಎಲ್ಲ ಅಲ್ಲ ಸರೀಸೃಪ ಎಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೊಟ್ಟೆಯಿಂದ ಮೊಟ್ಟು ಸರೀಸೃಪಗಳಿವೆ ಸೆಂಟಿಪೀಡ್ ಅವು ಮೊಟ್ಟೆ ಮರಿಗಳನ್ನೇ ಅವು ಮೊಟ್ಟೆ ಹೊಡೆದು ಮರಿಗಳು ಹೊರಬಹುದು ಇಡೀ ಅವು ಅವು ತಾಯಿ ಸತ್ತು ಒಳಗಿಂದ ಮರಿಗಳು ಹೊರ ಬಂದ್ರೆ ಇವು ಮೊಟ್ಟೆ ಹೊಡೆದು ಮೊಟ್ಟೆ ಹೊರಬಹುದು ಮತ್ತೆ ತಾಯಿ ಸತ್ತು ಚೇರಕ್ಕೆ ಸೆಂಟಿಪೀಡ್ಸ್ ಅವು ಮೊಟ್ಟೆ ಇಡುವ ಹಾಗೆ ಕೆಲವು ಮೊಟ್ಟೆ ಇಡುತ್ತಾರೆ ಕೆಲವು ಪ್ರಾಣಿಗಳು ಈಗ ಇರುವೆಗಳು ಮೊಟ್ಟೆ ಇಡ್ತಾರೆ ಸರೀಸುಗಳಲ್ಲಿ ಕೆಲವು ಮೊಟ್ಟೆ ಇಡದವು ಇವೆ ಹೆಚ್ಚಾಗಿ ಸರೀಸುಗಳು ಮೊಟ್ಟೆ ಇಡುವ ಹರಿಯುವ ಪ್ರಾಣಿ ಮತ್ತು ಹಾರುವ ಪ್ರಾಣಿ ಅನಂತರ ಹರಿಯುವ ಪ್ರಾಣಿ ಹಾರುವ ಪ್ರಾಣಿ ಅಲ್ಲ ಅಂದ್ರೆ ಇವಾಗ ಅವು ಹರಿಯುವ ಹಾರುವ ಪ್ರಾಣಿಗಳಿಗೆ ಇನ್ನು ಸರಿಯಾಗಿ ಕೈ ಕಾಲುಗಳು ಸ್ಪಷ್ಟವಾಗಿ ಅಭಿವ್ಯಕ್ತವಾದರೆ ಪ್ರಾಣಿಗಳು ಅವು ಮೊಟ್ಟೆ ಇಡುವ ಕೈ ಕಾಲು ಈಗ ಹಕ್ಕಿಗಳಿಗೂ ಅಷ್ಟೇ ಕೈ ಕಾಲು ಒಂದು ವಿಭಾಗ ಇಲ್ಲ ಎರಡು ಇರುತ್ತೆ ಅದರಿಂದ ಕಾಲು ಇರಬೇಕಾದ್ರೆ ಹಿಡ್ಕೊಳ್ಳಿ ಮೂರಕ್ಕೆ ಒಂದೇ ಕಾಲು ಇರುತ್ತೆ ಕುಟ್ಟಿ ತರ ಅದು ಕೈ ಕಾಲು ಅಂತಿಲ್ಲ ಈ ಸರೀಸೃಪಗಳಿಗೂ ಕೈ ಕಾಲು ಬಟ್ಟೆ ಹೊಸ್ಕೊಂಡು ಹೋಗುದು ಅದು ಚಾರಟೆಗೆ ಇದ್ರು ಕೂಡ ಅದು ಪಾದ ಅಂತ ಹೇಳಿ ಸಾವಿರ ಪಾದಗಳು ಸುಮ್ಮನೆ ಒಂದು ಕಟ್ಟಿದ್ರು ಅಂದ್ರೆ ಪಾದ ಹಸ್ತಪಾದಗಳ ಅಭಿವ್ಯಕ್ತಿ ಇವಲ್ಯೂಷನ್ ನಲ್ಲಿ ಕೈಕಾಲುಗಳ ಸೃಷ್ಟಿಯಾಗದ ಪ್ರಾಣಿಗಳು ಮೊಟ್ಟೆ ಇಟ್ಟು ಆಮೇಲೆ ಕೈಕಾಲು ಮತ್ತು ಕೈಕಾಲು ಬಂದ ಮೇಲೆ ಮೊಟ್ಟೆಯಿಂದ ಮನೆ ಬಂದು ಶುರುವಾಯಿತು ಮೊಟ್ಟೆಯಿಂದ ನಾಲ್ಕು ಕಾಲಿನ ಪ್ರಾಣಿಯೂ ಹಾಗೆ ಎರಡು ಕಾಲಿನ ಪ್ರಾಣಿಯೂ ಹಾಗೆ ಯಾಕಂದ್ರೆ ಎರಡು ಕಾಲಿನ ಪ್ರಾಣಿಗೂ ಎರಡು ಕೈ ಆಯ್ತು ಕಾಲು ಎರಡು ನಾಲ್ಕು ಕಾಲ ಇದ್ದದ್ದು ಇವನಿಗೆ ಎರಡು ಕೈ ಎರಡು ಕಾಲ ಆಯ್ತು ನಾಲ್ಕು ನಾಲ್ಕೆ ಅದು ಕಾಲಿದ್ದದ್ದು ಕ್ರಿಯೆ ಆಯ್ತು ಕಾಲಿನಂತೆ ಉಪಯೋಗಿಸ್ತಾ ಇದ್ದದ್ದನ್ನ ಕೈಯಂತೆ ಉಪಯೋಗಿಸಿ ಪ್ರಾಣ ಮಾಡಿ ಅಷ್ಟೇ ಇವನು ಹಿಂಗೆ ಕರ್ಕೊಂಡು ಹೋಗಿದ್ರೆ ಇವನು ನಾಲ್ಕು ಕಾಲವನೇ ಆಗ್ತಿದ್ದ ನೆಟ್ಟಗೆ ನಿಂತ ನನ್ನ ನೆಟ್ಟಗೆ ಆಯ್ತು ಆಮೇಲೆ ಬದಲೇ ಇಲ್ಲ ದೊಡ್ಡವರು ಬಂದರೂ ಬದಲೇ ಇಲ್ಲ ನೆಟ್ಟಗೆ ಆಯ್ತು ಹೀಗಾಯ್ತು ಇದು ಎರಡು ಕೈಯವರದು ಎರಡು ಕಾಲವರದು ಇವೆಲ್ಲ ಹೊಟ್ಟೆಯಿಂದಲೇ ಬರಲಿಕ್ಕೆ ಶುರುವಾಯ್ತು ಮನೆ ಹೊಟ್ಟೆ ಇಲ್ಲೇ ಇಲ್ಲ ಅದರಿಂದ ಅದನ್ನ ಜೀವಜಂ ಆಂಡಜಂ ಜೀವಜಂ ಅದನ್ನ ಜರಾಯುಜ ಅಂತ ಹೇಳ್ತಾರೆ ಗರ್ಭಕೋಶದಲ್ಲಿ ಮಗು ಬೆಳೆಯುವ ಒಂದು ಚೀಲ ಇದೆ ಆ ಚೀಲ ಒಳಗೆ ಅಂತ ಹೇಳಿದ್ದೆ ಸಪರೇಟ್ ಒಂದು ಅದಕ್ಕೊಂದು ಅರೇಂಜ್ಮೆಂಟ್ ಇದೆ ಆ ಜರಾಯು ಅಂತ ಹೇಳ್ತಾರೆ ಅದಕ್ಕೆ ಗರ್ಭಕೋಶದೊಳಗೆ ಪುಷ್ಪ ಜರಾಯು ಅಂತ ಹೇಳ್ತಾರೆ ಆ ಚೀಲ ಹೊರಕೊಂಡು ಮಗು ಹುಟ್ಟುತ್ತೆ ನೀವು ಹಸುಗಳ ಆ ಚೀಲವನ್ನು ರಿಜೆಕ್ಟ್ ಮಾಡ್ತಕ್ಕಂಥದ್ದು ಹೀಗೆ ಜರಾಯುದರಿಂದ ಅಂದ್ರೆ ಗರ್ಭಕೋಶದಿಂದ ನೇರ ಹುಟ್ಟು ಜೀವದಿಂದ ಜೀವ ಸೃಷ್ಟಿ ಜೀವದಿಂದ ಮೊಟ್ಟೆ ಸೃಷ್ಟಿ ಅಂತ ಒಂದು ಜೀವ ಮತ್ತೊಂದು ಜೀವ ಹುಟ್ಟಿ ಬಂತು ಅದಕ್ಕೆ ಜೀವಜ ಅಂತ ಹೇಳಿದ್ರು ಜೀವಜ ಅಂದ್ರೆ ಮೊಟ್ಟೆಯಿಂದ ಹುಟ್ಟದ ಹೋಗ್ಬಿಡ್ತಾರೆ ನೇರ ಒಂದು ಜೀವದಿಂದ ಇನ್ನೊಂದು ಜೀವ ಮೊಟ್ಟೆ ಹಾಗಲ್ಲ ಅದು ಮೊಟ್ಟೆ ಹುಟ್ಟಿ ಮೊಟ್ಟೆಯಿಂದ ಜೀವ ಬರುವುದು ಇನ್ನೊಂದು ಮೊಟ್ಟೆ ಇಲ್ಲ ಮೊಟ್ಟೆ ಇಲ್ಲ ಮತ್ತೆ ನೇರ ಚಿಗುರದೆ ಒಂದು ಕೋಲು ಅದನ್ನು ಊರೋದು ನೀರು ಹಾಕೋದು ಅದಕ್ಕೆ ಒಂದು ಟೀಚರ್ ಹೊಡೆಯಿತು ಚಿಗುರಿತು ಜೀವ ಬಂತು ಅದಕ್ಕೆ ಗಿಡ ಜೀವ ಬಂತು ಇದೇ ಉದ್ದು ಬೀಜ ಅಂತ ತಾನೇ ಇದನ್ನ ಈಗ ಕೋಲು ಅಂತಲ್ಲ ಈಗ ಭತ್ತ ಒಂದು ಬೀಜ ಆಗ್ತೇವೆ ಕಾಯಿಪಲ್ಲೆ ಬೆಂಡೆಕಾಯಿ ಬೀಜ ಆಗ್ತೇವೆ ಅಕ್ಕಿ ಭತ್ತ ಭತ್ತವನ್ನು ನೋಡೋದು ಚಿಗುರು ಮೇಲೆ ಇದು ಉದ್ದು ಬೀಜ ಎಲ್ಲ ವನಸ್ಪತಿಗಳು ಪ್ಲಾಂಟೇಶನ್ಸ್ ಪ್ಲಾಂಟ್ಸ್ ಪ್ಲಾಂಟ್ಸ್ಗಳೆಲ್ಲ ಮೊಟ್ಟೆ ಇಲ್ಲ ಮೊಟ್ಟೆ ಇಲ್ಲ ಅಲ್ಲೇ ಒಡೆದು ಚಿಗುರು ಬೀಜ ಒಡೆದು ಚಿಗುರು ಅದಕ್ಕೆ ಉದ್ಭಿಜ ಅಂತ ಒಡೆದು ಭೇದನ ಮಾಡಿ ಹುಟ್ಟಿದವು ಒಡೆದು ಚಿಗುರುವವುಗಳು ಮತ್ತು ಮೊಟ್ಟೆಯಿಂದ ಹುಟ್ಟು ಹೋಗಳು ಮೊಟ್ಟೆಯಿಂದ ಹುಟ್ಟು ಈ ಮೂರು ತರದ ಪ್ರಾಣಿಗಳು ಬರು ಈ ಮೂರು ತರದ ಪ್ರಾಣಿಗಳು ಈ ಮೂರಿಂದ ಆಯಿತು ಅಂದರು ಲಕ್ಷ್ಮಿ ಅಥವಾ ಚತುರ್ಮುಖ ಪ್ರಾಣದೇವರು ಶಿವ ಏ ದೇಶಾಂ ಕಲ್ಲು ದೇಶಾಂ ಕಲ್ಲು ಯೇಷಾಂ ಆ ಈ ಮೂರು ಬಗೆಯ ಆಂಡಜಂ ಜೀವಜಂ ಉದ್ಭಿಜಂ ಅನ್ನುವ ಮೂರು ತರದ ಜೀವಜಾತಗಳಿಗೆ ಭೂತಾನ ತ್ರೀಣೀವ ಭೂತಾನಿ ಬೀಜಾನಿ ಬಂದಿ ಈ ಮೂರೇ ಕಾರಣ ಆ ಮೂರು ದೇವತಾ ಶಕ್ತಿಗಳಿಂದ ಈ ಮೂರು ತರದ ಜೀವಜಾತ ಪ್ರಪಂಚದಲ್ಲಿ ಸೃಷ್ಟಿ ನೀವು ಪ್ರಾಯ ಎಲ್ಲ ಸೃಷ್ಟಿಯನ್ನು ಹೇಳಿದಾಗುತ್ತೆ. ಇನ್ನೊಂದು ಸ್ವೇದಜ ಅಂತ ಹೇಳ್ತಾರೆ, ನಾಲ್ಕು ತರದ ಸೃಷ್ಟಿ. ಕೆಲವು ಬರೇ ಬೆವರ್ನಲ್ಲೇ ಫಾರ್ಮ್ ಆಗಿ ಒಂದು ಜೀವ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಕೆಲವು ಕೆಲವು ಇದರಲ್ಲಿ ಗೊಬ್ಬರದಲ್ಲಿ ಅದನ್ನು ಏನು ತಲೆಯಲ್ಲಿ ಏನಾಗುತ್ತೆ ತಲೆ ಇವೆಲ್ಲ ಸ್ವೇದಜ ಅಂತ ಹೇಳ್ತಾರೆ. ಅದನ್ನು ಪ್ರತ್ಯೇಕವಾಗಿ ಶಾಸ್ತ್ರಕಾರರು ಒಮ್ಮೊಮ್ಮೆ ಪರಿಗಣನೆ ಮಾಡ್ತಾರೆ ನಾಲ್ಕು ಅಂತ. ಇದರಿಂದ ಅದನ್ನ ಬಿಟ್ಬಿಡ್ತಾರೆ, ಯಾಕಂದ್ರೆ ಅವು ಮತ್ತೆ ಮೊಟ್ಟೆ ಇಟ್ಟು ಮದುವೆ ಆಗುವಂತಹ ಪ್ರೊಸೆಸ್ ಏನು ಅದರಿಂದ ಅದನ್ನ ಅಂಡಜಾಗಲೇ ಸೇರಿಸ್ತಾರೆ. ಇವಾಗ ಏನಾಗಲಿ ತಗಳೇ ಆಗಲಿ ಅವು ಮೊಟ್ಟೆ ಇಡ್ತಾರೆ, ಮೊಟ್ಟೆ ಇಟ್ಟು ಬರ್ಸಂತಾರೆ, ಅದನ್ನ ಅದನ್ನು ಅಂಡಜಲ್ಲೇ ಸೇರಿಸ್ತಾರೆ. ಸ್ವೇದಜ ಅಂತ ಮೊಟ್ಟೆ ಇರೋದಿಲ್ಲ. ಕೆಲವರು ನಾಲ್ಕು ವಿಧ ಸೃಷ್ಟಿ ಅಂತಿದ್ದು ಸ್ವೇದಜವನ್ನು ಸೇರಿಸ್ತಾರೆ. ಉಪನಿಷತ್ ಅದು ಮೂಲ ಹೇಳ್ತಾರೆ, ಅಂದ್ರೆ ಅವುಗಳಿಗೆ ಉಪಾದಾನ ಕಾರಣ ಯಾವುದು ಅಂದ್ರೆ ಆ ಸೃಷ್ಟಿಗೆ ಬೆಳವಣಿಗೆಗೆ ಬರೇ ಬೆವರು, ಎಲ್ಲಿ ಬೆವರಿದೆ ಎಲ್ಲಿ ಕೊಳೆ ಇದೆ ಎಲ್ಲಿ ಬಿಟ್ಟುಕೊಡ್ತಾರೆ. ಅದಕ್ಕೋಸ್ಕರ ಅದನ್ನು ಸ್ವೇದ ಇತ್ಯಾದಿಗಳಿಂದ ಹುಟ್ಟುವರು ಅಂತ ಪ್ರತ್ಯೇಕ ಪರಿಗಣನೆ ಮಾಡ್ತಾರೆ. ಬೇಕಿಲ್ಲ, ಈ ಮೂರು ದೇವತೆಗಳಿಂದ ಈ ಮೂರು ವಿಧವಾದ ವಸ್ತು ಸೃಷ್ಟಿ ಆಯಿತು. ಹಾಗಾದ್ರೆ ಈ ಪ್ರಪಂಚದಲ್ಲಿ ಎಲ್ಲಾ ವಸ್ತುವಿನ ಒಳಗೂ ಈ ದೇಹ ಅನ್ನೋದು ಮಣ್ಣು ನೀರು ಬೆಂಕಿಯಿಂದ ಇದರಲ್ಲಿರೋದಿಂದ ಏನಿಲ್ಲ, ಯಾವುದೇ ದೇಹ ಅಂತಲ್ಲ, ಪ್ರಪಂಚದಲ್ಲಿ ಯಾವ ವಸ್ತುವನ್ನು ನೋಡಿದರೂ ಕೂಡ ಅದು ಈ ಮೂರರಿಂದ ಅದು ಮಣ್ಣು ನೀರು ಬೆಂಕಿ, ಮಣ್ಣು ನೀರು ಬೆಂಕಿ ಬೇರೆ ಏನು ಇಲ್ಲ. ಗುಲಾಬಿ ಹೂವಿನಲ್ಲಿರುವ ಮಣ್ಣು ನೀರು ಬೆಂಕಿ, ಕೆಟ್ಟ ದುರ್ವಾಸನೆ ಬರುವ ಗೊಬ್ಬರದಲ್ಲಿರುವ ಮಣ್ಣು ನೀರು ಬೆಂಕಿ, ಸುಂದರವಾದ ವಸ್ತುಗಳಲ್ಲಿ ಮಣ್ಣು ನೀರು ಬೆಂಕಿ, ಕೊಳಕಾದ ವಸ್ತುಗಳಲ್ಲಿ ಮಣ್ಣು ನೀರು ಬೆಂಕಿ, ಸುಗಂಧ ವಸ್ತುಗಳಲ್ಲಿರುವ ಮಣ್ಣು ನೀರು ಬೆಂಕಿ, ದುರ್ಗಂಧ ವಸ್ತುಗಳಲ್ಲಿ ಮಣ್ಣು ನೀರು ಬೆಂಕಿಯ ರೇಷಿಯೋ ವ್ಯತ್ಯಾಸದಿಂದ ಒಂದೊಂದು ಆಕಾರ ಮೂರೇ ವಸ್ತು ಆ ಕಾಂಬಿನೇಷನ್ ಬೇರೆ ಬೇರೆ ಪ್ರಮಾಣದಲ್ಲಿ ಕಾಂಬಿನೇಷನ್ ಆದಾಗ ಒಂದು ವಸ್ತು ಆಯಿತು. ಒಂದಿಷ್ಟು ಹಿಟ್ಟು ಸಕ್ಕರೆ ನಾನು ಸುಮಾರಾಗ ಒಂದಿಷ್ಟು ಹಿಟ್ಟು ಕೊಟ್ಟುಬಿಟ್ರೆ ಆ ಒಂದು ಹಿಟ್ಟು ಕೊಟ್ಟರೆ ಆ ಹಿಟ್ಟಿನಲ್ಲಿ ಒಂದು ಹತ್ತು ಬಗೆ ಚಿಂತೆ ಮಾಡ್ತಾರೆ ಆಕಾರ ಬೇರೆ ಇಲ್ಲ ಒಂದೇ ಕಂಟೆಂಟ್ ಒಂದೇ ಆ ಹಿಟ್ಟಿನಲ್ಲಿ ಬಂದು ಒಂದು ಉದ್ದ ಒಂದು ಸೌರುಟಾಗಿ ಒಂದು ಮುಳ್ಳು ಮುಳ್ಳು ಒಂದು ಮುಳ್ಳಿಲ್ಲೊಂದು 25 ಬಗೆ ಚಿಂತೆ ಮಾಡ್ತಾರೆ ಹೆಣ್ಮಕ್ಳು ಒಂದೇ ಬಸ್ ಪದಾರ್ಥ ಕಂಟೆಂಟ್ ಒಂದೇ ಅದನ್ನ ಆಗಿರ್ತಕ್ಕಂತಹ ಫಾರ್ಮ್ಸ್ ಆರ್ ಡಿಫರೆಂಟ್. ಹಾಗೆ ಈ ಮಣ್ಣು ನೀರು ಬೆಂಕಿಯನ್ನು ಬೇರೆ ಬೇರೆ ರೇಷಿಯೋದಲ್ಲಿ ಒಟ್ಟು ಮಾಡಿ ಬಿಡುವಂತ ಅನಂತ ವಸ್ತುಗಳು ಸೃಷ್ಟಿಗಳು ಇವೆಲ್ಲವೂ ಕೂಡ ಮಣ್ಣು ನೀರು ಬೆಂಕಿ. ಅಂದರೆ ಏನ್ ಹೇಳಿದಾಗಾಯ್ತು, ಮಣ್ಣು ನೀರು ಬೆಂಕಿ ಅಂದ್ರೆ ಬರುವ ವಾಯು ಶಿವ ಪ್ರತಿಯೊಂದು ಜೀವನದೊಳಗೂ ಇರತಕ್ಕಂತಹ ದೇವತಾ ಶಕ್ತಿ. ನಾವು ದೇಹದಲ್ಲಿ ಈ ಬದುಕಿದ್ದೇವೆ ಅಂದ್ರೆ ನಮ್ಮ ದೇಹವನ್ನು ಬ್ರಹ್ಮ ವಾಯು ಶಿವ ಈ ಮೂರು ಶಕ್ತಿಗಳು ಒಳಕೂತು ರಕ್ಷಣೆ ಮಾಡ್ತಾರೆ. ಭಗವಂತಂತೂ ಅಧ್ಯಕ್ಷನಾಗಿದ್ದೇ ಇದ್ದಾನೆ, ಭಗವಂತನ ಅಧೀನವಾಗಿ ಈ ಮೂರು ಜನ ಅಂದ್ರೆ ಯಾವುದರಿಂದ ತ್ರಿಮೂರ್ತಿಗಳು ಅಂತ ಬಂದ ತ್ರಿಮೂರ್ತಿಯಲ್ಲಿ ವಿಷ್ಣು ಬ್ರಹ್ಮ ಶಿವ. ಬ್ರಹ್ಮನದ ಇನ್ನೊಂದು ಫಾರ್ಮ್ ಬಿಟ್ರು ತ್ರಿಮೂರ್ತಿ ಹೇಳುವಾಗ ಲಕ್ಷ್ಮಿಯನ್ನು ಬಿಟ್ರು ರೂಢಿಯಲ್ಲಿ ಅಂದ್ರೆ ಬ್ರಹ್ಮ ವಿಷ್ಣು ರುದ್ರ ಅಂತ ಬ್ರಹ್ಮ ವಿಷ್ಣು ರುದ್ರ ಪ್ರತಿಯೊಂದಲ್ಲೇ ಇದ್ದಾರೆ. ಆದ್ರೆ ತೇಜಸ್ಸು ನೀರು ಮಣ್ಣಿಗೆ ಬ್ರಹ್ಮ ಶಿವ ಮತ್ತೆ ಪ್ರಾಣದೇವರಿದ್ದಾರೆ, ಲಕ್ಷ್ಮಿ ಇದ್ದಾರೆ. ವಿಷ್ಣು ಇವರಿಗೆ ಸೂಪರ್ವೈಸರ್ ಆಗಿ ಎಲ್ಲಕ್ಕೂ ನಿಯಾಮಕ ಶಕ್ತಿಯಾಗಿ ವಿಷ್ಣು ಇದ್ದ. ಯಾವ ವಸ್ತುವನ್ನು ನಾಮಧೇಯ ಮಂತ್ರಿಗೆ ದೇವ ಸತ್ಯ ಮಧ್ಯೆ ಬರ್ತೇವೆ ನಾವು ನೋಡಿ, ಯಾವ ವಸ್ತುವನ್ನು ನೋಡಿದರೂ ಕೂಡ ಅದರೊಳಗೆ ಮೂರೇ ಸಂಗತಿ ಮಣ್ಣು ನೀರು ಬೆಂಕಿ ಅಂದ್ರೆ ಬ್ರಹ್ಮ ವಾಯು ಶಿವ. ಅದರಿಂದ ಅದಕ್ಕೆ ಏನ್ ಕ್ವಾಲಿಟಿ ಇತ್ತು ಅದು ಅವರದ್ದು, ಅದರಿಂದ ಏನ್ ಹೆಸರಿಟ್ಟರು ಅದು ಅವರಿಗೆ ಸಲ್ಲಿಸ. ನಾಮಧೇಯ ಸತ್ಯ ಮಾಡಿ ನಮಗೂ ಸುಮ್ಮನೆ ನಾಟಕ ಅಷ್ಟೇ, ನಮ್ಮ ಹೆಸರು ಇಟ್ಕೊಂಡು ಅದು ಅವರ ಹೆಸರು. ಯಾಕೆ ಅಂದ್ರೆ ಅವರ ಶಕ್ತಿ ಇತ್ತು, ಏನು ನಾಮ ಇತ್ತು ಅವರ ಹೆಸರು, ಅವರನ್ನು ನಿಯಮಿಸಿದಂತ ಅವನ ಹೆಸರು. ನಮಗೆ ಏನು ಈ ವಸ್ತುಗಳಿಗೆ ನೀವು ಹೆಸರಿಟ್ಟು ಆ ಹೆಸರು ಮೂಲತಃ ಶಿವನಿಗೆ ಬ್ರಹ್ಮವಾಯುಗಳಿಗೆ ಲಕ್ಷ್ಮಿಗೆ ಮತ್ತು ನಾರಾಯಣಿಗೆ ಮುಖ್ಯ ಪರ ಮುಖ್ಯ ಉದ್ದೇಶ ನಾರಾಯಣಿಗೆ. ಎಲ್ಲ ಶಬ್ದಗಳು ಇಷ್ಟು ದೇವತೆಗಳಿಗೆ ಅನ್ವಯವಾಗುತ್ತೆ. ನಮಗೆ ಸಂಕೇತ ಅಷ್ಟೇ, ವಿಕಾರ ಆಚಾರ ವಿಕಾರ ನಮಗೆ ನಾವು ಏನು ನಮ್ಮ ಲೌಕಿಕವಾಗಿ ಈ ಶಬ್ದಗಳನ್ನು ಬಳಸ್ತೇವೆ ಅದು ವಿಕಾರ. ಸಹಜವಾಗಿ ಯಾರೇ ಹೆಸರು ಅದು ಅದು ಶಿವನಿಗೆ ಸಲ್ಲುತ್ತೆ ಆ ಹೆಸರು ಎಲ್ಲ ನಾಮಗಳು. ಆಮೇಲೆ ಪ್ರಾಣದೇವರಿಗೆ ಬ್ರಹ್ಮದೇವರಿಗೆ ಸಲ್ಲುತ್ತೆ, ಅದಕ್ಕಿಂತ ಮುಖ್ಯವಾಗಿ ಲಕ್ಷ್ಮಿಗೆ ಸಲ್ಲುತ್ತೆ, ಅದಕ್ಕಿಂತ ಮುಖ್ಯವಾಗಿ ನಾರಾಯಣಗೆ ಸಲ್ಲುತ್ತೆ. ಅದು ಅವನ ಹೆಸರು ನಮ್ಮದಲ್ಲ. ಯಾವ ರೂಪವು ಯಾವ ನಾಮವು ನಮ್ಮದಲ್ಲ, ರೂಪವು ಅವರದ್ದು, ಯಾರದ್ದು ರೂಪವು ನಾಮವು ಅವರದ್ದು. ಹೀಗೆ ರೂಪ ಅವರದ್ದು, ಅವರು ರೂಪ ಕೊಟ್ಟವರು, ಮತ್ತೆ ನಾಮ ನಮ್ದಾಗೋರು ಹೇಗೆ, ಯಾರದ್ದು ರೂಪವು ನಾಮ ಅವರದ್ದು. ಹೇಗೆ ರೂಪಾತ್ಮಕ ನಾಮಾತ್ಮಕ ಪ್ರಪಂಚದ ಶಕ್ತಿಗಳದ್ದೇ ಹೆಸರು ಎಲ್ಲವೂ, ಅವರನ್ನು ಬಿಟ್ಟು ನಮ್ಮದೇ ಆದ ಒಂದು ಸ್ವಂತ ಹೆಸರು ಅಂತ ಈ ಪ್ರಪಂಚದಲ್ಲಿ ಇಲ್ಲ. ಸರ್ವಶಬ್ದವಾಚ್ಯಂತ ನಿಂತಿದ್ದರು ಭಗವಂತ ಸರ್ವಸ್ರಷ್ಟಾರ. ಈ ಮೂರು ದೇವತೆಗಳನ್ನ ಮಾಧ್ಯಮವಾಗಿ ಇವರು ಮೀಡಿಯಾ, ಭಗವಂತನಿಗೆ ನಮಗೆ ಮಾಧ್ಯಮಗಳು. ಈ ಮಾಧ್ಯಮಗಳ ಮೂಲಕ ಭಗವಂತ ಸರ್ವಶಬ್ದವಾಚ್ಯಂತ ನಿಂತಿದ್ದರು ಭಗವಂತ ಸರ್ವಸ್ರಷ್ಟಾರ. ಈ ಮೂರು ದೇವತೆಗಳನ್ನ ಮಾಧ್ಯಮವಾಗಿ ಇವರು ಮೀಡಿಯಾ, ಭಗವಂತನಿಗೆ ನಮ್ಮ ಮಾಧ್ಯಮಗಳು. ಈ ಮಾಧ್ಯಮಗಳ ಮೂಲಕ ಭಗವಂತ ಸೃಷ್ಟಿ ಮಾಡ್ತಾನೆ. ಆದ್ರಿಂದ ಈ ಸೃಷ್ಟವಾದ ಎಲ್ಲ ಪ್ರಪಂಚದ ಹಿಂದೆ ಇರುವಂತಹ ಶಕ್ತಿ ಅಥವಾ ರೂಪ ಎನರ್ಜಿ ಆ ದೇವತೆಗಳಿಗೆ ಸಂಬಂಧಪಟ್ಟದ್ದು. ಆ ದೇವತೆಗಳ ಹೆಸರಿಗೆ ಅದು ಭಗವಂತನಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ಎಲ್ಲಾ ರೂಪಗಳು ಅವರಿಗೆ ಸಂಬಂಧಪಟ್ಟದ್ದಾದ್ರಿಂದ ಎಲ್ಲಾ ನಾಮಗಳು ಈ ಮೂರು ದೇವತೆಗಳಿಗೆ ಮತ್ತು ಇವರ ಅಂತರ್ಯಾಮೇ ಅದು ಭಗವಂತನಿಗೆ ಸಂಬಂಧಪಟ್ಟದ್ದು. ರೂಪ ನಮ್ಮದು ಅಲ್ಲ, ನಾಮವು ನಮ್ಮ ರೂಪವು ನಮ್ಮದಲ್ಲ, ನಾಮವು ನಮ್ಮದ ನಮಗೆ ರೂಪವೂ ಇಲ್ಲ, ನಾಮವು ಇಲ್ಲ. ಅನಾನಿಮಸ್, ರೂಪ ನಾಮಗಳಿಲ್ಲದ ಅನಾಮ ರೂಪ, ರೂಪ ನಾಮಗಳಿಲ್ಲದಂತಹ ಒಂದು ವಸ್ತು ಇದು. ಇದಕ್ಕೆ ರೂಪ ನಾಮ ಕೊಟ್ಟವರು ಅವರು, ಆ ರೂಪ ನಾಮಗಳು ಅವರಿಗೆ ಸಂದದ್ದು ಅಂತ ತಿಳ್ಕೊಂಡು ಬಹಳ ಒಂದು ಉಪಾಸನೆ. ಅಲ್ಲದೆ ಮೂಸತ್ತು ಓದಿದ್ರು ಉಪನಿಷತ್ತಿಗೆ ಇಷ್ಟ ಅರ್ಥ ಹೊಳೆಯೋದಿಲ್ಲ ಉಪಸ್ತು ಅಂತ ಹೇಳ್ಬೇಕಷ್ಟೆ. ಇದು ಓದಿದ್ರೆ ಇದರಲ್ಲಿ ಉಪನಿಷತ್ತು ಇಷ್ಟ ಅರ್ಥ ಉಂಟು ಅಂತ ಓದವರಿಗೆ ಹೊಳೆಯೋದಿಲ್ಲ. ಬಹಳ ಸುಂದರವಾಗಿರತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ಈ ಉಪನಿಷತ್ತಿನ ಮೂಲಕ ಪ್ರಾಯ ಆಚಾರ ಭಾಷೆ ಬರೆಯದೆ ಇದ್ರೆ ಮನುಕುಲಕ್ಕೆ ಅರ್ಥವೇ ತಿಳಿದಿರಲಿಲ್ಲ. ಒಂದು ಸಂಗತಿ ಅದು ಅದ್ಭುತ. ಮಧ್ವಾಚಾರ ಭಾಷೆ ಬರೆಯದೇ ಇರ್ತಿತ್ತು, ಮಧ್ವಾಚಾರ ಮೇಲೆ ಅವತಾರ ಬರದೇ ಇರ್ತಿದ್ರೆ ಮನುಷ್ಯನಿಗೆ ಎಂದೆಂದು ಈ ಅರ್ಥ ಉಪನಿಷತ್ತು ಮಾಡಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಇದು ಹೊರೆಯುವಂತ ಸಂಗತಿ ಅಲ್ಲ. ತೇಜಸ್ಸು ಲಕ್ಷ್ಮಿ ಬ್ರಹ್ಮ ವಾಯು ಅಪ್ಪು ಶರ ಶಿವ ಅನ್ನ ಇದು ಯಾರಿಗೆ ಗೊತ್ತಾಗಬೇಕು? ಅಲ್ಲೇನು ಬರೀ ಅನ್ನ ಅಂತಿದೆ, ಅನ್ನ ಅದು ಶಿವ, ಅಪ್ಪು ಅಂದ್ರೆ ಪ್ರಾಣದೇವರು, ತೇಜಸ್ಸು ಬ್ರಹ್ಮ ಲಕ್ಷ್ಮಿ. ಇದಕ್ಕೆ ಅವರು ಆಧಾರ ಪ್ರಮಾಣ ಬೇರೆ ಗ್ರಂಥ ಅಂತ ಪ್ರಮಾಣ ಶ್ಲೋಕಗಳನ್ನು ಕೊಟ್ಟು ಬರೆದದ್ದರಿಂದ ಮತ್ತೆ ಮುಂದೆ ಹೇಳ್ತಾರೆ. ಇಷ್ಟು ಮೊದಲ ಈ ಮೂರು ದೇವತೆ ದೇವತಾ ತೇಜಸ್ಸು ದೇವತಾ ಈ ಮೂರು ದೇವತೆಗಳು ಅಂತ ಮೊದಲು ಹೇಳಿದ್ದು ಅನ್ನ ತೇಜಸ್ಸು ಅಪ್ಪ ಮೂರು ದ್ರವ್ಯಗಳು ಜಡ ಪದಾರ್ಥಗಳು. ಈ ಮೂರು ದೇವತೆಗಳು ದೇವತೆಗಳು ಬೇಕು ಅಂತ ಉಪನಿಷತ್ತು ಯೋಕ್ಷ ಯಾವ ದೇವತೆಗಳು ಉಪನಿಷತ್ತು ಆಚಾರ್ಯ ಹೇಳಿದೆ ಅಂತ ನಮ್ಗೆ ಎಂದೂ ಗೊತ್ತಾಗ್ತದೆ. ಇವರು ಮೂವರು ದೇವತೆಗಳು ಅಂತ ಮುಂದೆ ಸ್ಪಷ್ಟ ಏತಾಸ್ತಿ ಸೋ ದೇವತಾ ಮಹಾರಾಷ್ಟ್ರದ ಮುಂದೆ ಇವರ ಹೆಸರಿನಲ್ಲಿ ತೇಜಸ್ಸು ಅನ್ನ ಅಪ ಮುಂದೆ ಏತಾಸ್ತಿ ಸೋ ದೇವ ಈ ಮೂರು ದೇವತೆಗಳು ಅಂತ ಇದನ್ನು ರೆಫರ್ ಮಾಡ್ತಾರೆ. ಮುಂದೆ ಎಲ್ಲಿ ಬಂದು ದೇವತೆಗಳು ಇದು ಹೇಳೇ ನನಗೆ ಇಲ್ಲಿ ಮೂರು ಶಬ್ದಗಳಿಂದ ಯಾವ್ಯಾವ ದೇವತೆಗಳು ಅನ್ನೋದನ್ನ ಆಚಾರ್ಯ ಹೇಳಿದ ಮೇಲೆ ಯಥಾಸ್ತಿಸುವ ದೇವತಾ ಹಾಸರಣ ಇದು. ಹೀಗೆ ಏನಿಲ್ಲ ಬೇರೆ ನೀವು ಯಾವ ಕೃಷಿಕರು ಬೇಕಾದ್ರೆ ನೋಡ್ರಿ. ಯಥಾಸ್ತಿಸುವ ದೇವತಾ ಅಂದ್ರೆ ಈ ಮೂರು ಪದಾರ್ಥಗಳು ಅಂತ ಹೇಳ್ಬೋದು. ದೇವತೆಗಳು ದೇವತೆಗಳನ್ನ ಸುಮ್ಮನೆ ಹೇಳೋ ದೇವತೆಗಳು ಅಂತ ಅದು ಮಣ್ಣೊಂದು ಇರೋದಕ್ಕೆ ಅಷ್ಟೇ ಮೂರು ದೇವತೆಗಳು. ಅದು ಯಾವ ದೇವತೆಗಳು ಇಲ್ಲ ತಿಸ್ರೋ ದೇವತಾ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ. ಬೇರೆ ಕೃಷಿಕರು ಕೊಡ್ತಾರೆ ಅವ್ರು ದೇವತೆಗಳನ್ನ ತಗೊಳ್ಳೋದೇ ಇಲ್ಲ. ಸುಮ್ಮನೆ ದೇವತಾ ಅಂದ್ರೆ ದೇವತಮಾನ ಜಗತ್ತಿನಲ್ಲಿ ಪ್ರಕಾಶಮಾನ ಕಣ್ಣಿಗೆ ಕಾಣುವ ವಸ್ತುಗಳು ಅದ್ಭುತ ದೇವತೆಗಳು. ಏನೋ ತಲೆ ಸಾದೃಶ್ಯದಿಂದ ಅಂತ ಹೇಳಿದ್ದು. ಸಾದೃಶ್ಯ ಜೀವನಿಗೂ ಪರಮಾತ್ಮನಿಗೊಂದು ಜಗತ್ಪ್ರಪಂಚಕಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ. ಅದೀಗ ಇಲ್ಲಿ ಸ್ಪಷ್ಟ ಆಯ್ತು. ಇದಕ್ಕೆ ಮಣ್ಣಿಂದ ಮಣ್ಣಿನ ಅಭಿಮಾನಿ. ಆಮೇಲೆ ಸೃಷ್ಟಿ ಹೇಳುವುದು ಕೂಡ ಯಾರು ಮೂರು ಜೀವಜಾತ ಜಡದ ಸೃಷ್ಟಿ ಹೇಳುವುದಿಲ್ಲ. ಜಡದ ಜೀವಜಾತಕ್ಕೆ ಮಣ್ಣು ನೀರು ಬೆಂಕಿಯಿಂದ ಆದ ಶರೀರ ಬಂತು ಸೃಷ್ಟಿ. ಆ ಶರೀರದ ಮೂಲಕ ಜೀವದ ಸೃಷ್ಟಿ. ಆ ಶರೀರ ಬಂದಂತಹ ಮೂರು ಜಡ ಪದಾರ್ಥಗಳಿಗೂ ಕೂಡ ಅಭಿಮಾನ ದೇವತೆ ಅಂತ ಅರ್ಥ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಜಡ ಪ್ರಪಂಚದ ಪ್ರಸಂಗ ಇಲ್ಲೇ ಇಲ್ಲ. ಇದು ಮೂಲಭೂತವಾಗಿ ಚೇತನದ ಸೃಷ್ಟಿಯ ಪ್ರಪಂಚ ಸೃಷ್ಟಿ ಹೇಳುವುದು ಚೇತನದ್ದೇ. ಮೂರು ವಿಧವಾದ ಚೇತನದ ಸೃಷ್ಟಿಯಾಗಿ ವಿದ್ಯ ಜರಾಯುಜ ಆಟ. ಹಾಗಾದ್ರೆ ಹಿಂದೆ ಜಡ ಪ್ರಪಂಚ ಅಂತ ಇಟ್ಟುಕೊಂಡು ಜಡ ಪ್ರಪಂಚಕ್ಕೂ ಮೂರು ಅಂತರಿಗೂ ಸಾದೃಶ್ಯ ಹೇಳಲಿಕ್ಕೆ ಸಾಧು ಸತ್ಯ ಇದು ಸತ್ಯ ಆದಂತಹ ದೋಷ ಅಂತ ಹೇಳಿದ್ರು. ಇದೆಷ್ಟು ಗಂಡಾಂತರ ಅಂತಂದ್ರೆ ಈ ಸಾದೃಶ್ಯ ಇಂತಹ ಸಾದೃಶ್ಯ ಹೇಳ್ತಾ ಬಂದ್ರೆ ಸತ್ಯತ್ವೇನ ಸಾದೃಶ್ಯ ಅಂತ ಅಂತ ಇಲ್ಲಿ ಅದು ಅದು ಸತ್ಯ ಇದು ಸತ್ಯ ಅದು ಎರಡು ಸಾದೃಶ್ಯ. ಸಾದೃಶ್ಯ ಅಂದ್ರೆ ಒಂದು ಧರ್ಮದಿಂದ ಸಾದೃಶ್ಯ ಅಲ್ಲ, ಅದು ಒಂದು ಆಕಾರದ ಸಾದೃಶ್ಯ. ಸದೃಶ ಅಂತ ಹೇಳೋದು ಯಾವಾಗಲೂ ಧರ್ಮದಿಂದ ಸಾದೃಶ್ಯ ಹೇಳುದು ಎಬ್ಸ್ಟ್ರಾಕ್ಟ್ ಇಲ್ಲದೆ ಇದ್ದರೆ ನೋಡಿ ಆಕಾರದ ಸಾದೃಶ್ಯ. ಅವರಿಬ್ರು ಒಂದೇ ತರ ಕಾಣ್ತಾರೆ, ಒಂದೇ ತರ ಕಾಣ್ತಾ ಅಂದ್ರೆ ಅವರಲ್ಲಿ ಮನುಷ್ಯತ್ವ ಉಂಟು ಇವರಲ್ಲಿ ಮನುಷ್ಯತ್ವ ಉಂಟು ಅಂತ ಅಂದ್ರೆ ಮನುಷ್ಯತ್ವ ಎಲ್ಲದರೂ ಉಂಟು. ಒಂದೇ ತರ ಅಂದ್ರೆ ಸಿಮಿಲಾರಿಟಿ ಇನ್ ಫಾರ್ಮ್. ಆಕಾರದಲ್ಲಿ ಸಾದೃಶ್ಯ ಇದ್ದಾಗ ಸಾದೃಶ್ಯ ಹೇಳುವುದು ಬರ್ತದೆ. ಸತ್ಯತ್ವದಿಂದ ಸಾದೃಶ್ಯ ಹೇಳುದು ಮನುಷ್ಯತ್ವದಿಂದ ಸಾದೃಶ್ಯ ಹೇಳುದು ಹಾಗೆ ಹೇಳೋ ಬರ್ತದೆ. ಇಲ್ಲದಿದ್ರೆ ಮತ್ತು ಮನೆಯಲ್ಲಿ ಒಂದು ಮಡಕೆ ಉಂಟಲ್ಲ ಒಂದೇ ತರದ. ಯಾಕೆಂದ್ರೆ ಅದು ಪದಾರ್ಥತ್ವದ ಸಾದೃಶ್ಯ. ಒಂದು ಪದಾರ್ಥ ಮಡಕೆ ಪದಾರ್ಥ ಪದಾರ್ಥತ್ವದ ಸಾದೃಶ್ಯ ಇರುವುದರಿಂದ ಅವರು ಮಡಕೆ ಹಾಗೆ ಇದ್ದಾರೆ, ಮಡಕೆ ಅವರ ಹಾಗೆ ಇದೆ ಅಂತ ಹೇಳಿದಾಗ ಇದು ಇದು ಪಾಂಡಿತ್ಯದ ವ್ಯಾಖ್ಯಾನ ಆಗಿರುವಂತಹ ಪದ ವ್ಯಾಖ್ಯಾನ ಆಗುತ್ತೆ. ಸತ್ಯತ್ವದ ಸಾದೃಶ್ಯ ಜಡ ಪ್ರಪಂಚಕ್ಕೂ ಹೇಳುವುದಲ್ಲ. ಸಾದೃಶ್ಯ ಅನ್ನೋದು ಚೇತನತ್ವೇನೇ ಇದು ಆಕಾರದಿಂದ ಕರಚರಣಾದಿಗಳಿಂದ ಸಾದೃಶ್ಯ ಜ್ಞಾನಾನಂದಮಯವಾದ ಕರಚರಣಾದಿಗಳಿರುವುದರ ಸಾದೃಶ್ಯ. ಅದರಿಂದ ಇಲ್ಲಿ ಚೇತನ ಸೃಷ್ಟಿಯನ್ನು ಮಾತ್ರ ಹೇಳುವುದು ಮತ್ತು ಜಡ ಸೃಷ್ಟಿಯಲ್ಲಿ ವಿವಕ್ಷಿತ ಅಂದ್ರೆ ಚೇತನ ಸೃಷ್ಟಿಗೋಸ್ಕರ ಜಡ ಸೃಷ್ಟಿ ಅಷ್ಟೇ. ಇಲ್ಲಿ ಹೇಳಿರುವುದು ಸೃಷ್ಟಿ ಮೂರು ವಿಧವಾದ ಸೃಷ್ಟಿ ಚೇತನ. ಹೀಗೆ ಸೃಷ್ಟಿಯಾಯಿತು. ಸೃಷ್ಟಿಯಾದ್ಮೇಲೆ ಈ ಮೂರು ದೇವತೆಗಳು ಈ ಸೃಷ್ಟಿಯಲ್ಲಿ ಹೇಗೆ ಸೇರಿಕೊಂಡ್ರು, ಅದಕ್ಕೆ ಹೇಗೆ ರೂಪ ಕೊಟ್ಟರು, ಈ ಇದರಲ್ಲಿ ಯಾವ ರೂಪ ಅವರಿಗೆ ಸಂಬಂಧ. ಒಂದೊಂದು ವಸ್ತುವಿನಲ್ಲಿ ಮೂರು ಮೂರು ರೂಪ ಉಂಟು. ಆ ಮೂರು ಮೂರು ರೂಪ ಯಾವುದು ಅದನ್ನ ಅವರಿಗೆ ಯಾರ್ಯಾರಿಗೆ ಯಾರ್ಯಾವ ರೂಪ ಸಂಬಂಧ ಇದೆಲ್ಲ ವಿವರಗಳನ್ನು ಮುಂದೆ ಬ್ರಹ್ಮಾಂಡದಲ್ಲಿ ಮತ್ತು ಪಿಂಡಾಟದಲ್ಲಿ ಈ ಮೂರು ಮೂರು ಮುಖಗಳಲ್ಲಿ ಈ ಮೂರು ದೇವತೆಗಳು ಹೇಗೆ ಸೇರಿಕೊಂಡಿದ್ದಾರೆ ಅನ್ನುವ ಅತ್ಯಂತ ಅಪೂರ್ವವಾದ ವಿವರಣೆ ನಾವು ಮುಂದೆ ನೋಡತಕ್ಕಂಥದ್ದು. ನಾಳೆ ಬೆಳಿಗ್ಗೆ ಬ್ರಹ್ಮಾಂಡದ ಮೂರು ರೂಪಗಳು ಪ್ರಾಯ ನಾಳೆ ಸಂಜೆ ಪಿಂಡಾಟದ ಮೂರು ರೂಪಗಳ ವಿವರಣೆ ನಾವು ನೋಡಬಹುದು. ಅದನ್ನು ನಾಳೆ ಸೇರಿದಾಗ ನೋಡೋಣ. ಇವತ್ತು ಇಲ್ಲಿಗೆ ವಿರಾಮ ಮಾಡೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರ ಮನೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಂ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ವ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯಮುಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಆಪ್ಯಾಯಂತು ಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರ ಮನೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಂ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ವೇತಕೇತು ಗುರುಕುಲದಲ್ಲಿ ಕಲಿಯದ ಒಂದು ಅಪೂರ್ವ ಸಂಗತಿಯನ್ನ ತಂದೆಯ ಬಳಿ ಕಲಿತುಕೊಂಡಂತಹ ಒಂದು ಅದರ ಮೂಲಕ ಸ್ವಾಹಂಕಾರ ಖಂಡನ ರೂಪವಾಗಿರ್ತಕ್ಕಂಥ ಒಂದು ಪ್ರಸಂಗ ಅದನ್ನು ನಾವು ನೋಡ್ತಾ ಇದ್ದೇವೆ. ಶಿವಶಂಕರಿನ ಬಳಿ ಉದ್ದಾಲಕ ಹೇಳಿದ, ಯಾವುದನ್ನ ತಿಳಿದ